ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡಿನಲ್ಲಿ ಆಮ್ಲೀಯ ಮಣ್ಣು ನಿರ್ವಹಣೆ, ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿಯಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗ ಇಲ್ಲಿನ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ ಡಾಕ್ಟರ್ ಸರಸ್ವತಿ ಅವರು ಇದ್ದಾರೆ. ಇವರು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಅಂದ್ರೆ ಜಾಸ್ತಿ ಪ್ರಮಾಣದ ವಾಡಿಕೆಗಿಂತ ಜಾಸ್ತಿ ಪ್ರಮಾಣದ ಒಂದು ಮಳೆ ಇರುವುದರಿಂದ ಮಲೆನಾಡಿನಲ್ಲಿ ಒಂದು ಈ ಮಣ್ಣಿನ ಒಂದು ಆರೋಗ್ಯನ ಕೆಟ್ಟ ಹೋಗ್ಬಿಟ್ಟು ಹುಳಿ ಮಣ್ಣು ಆಗೋ ಒಂದು ಸಂದರ್ಭ ಜಾಸ್ತಿನೇ ಇರುತ್ತೆ ಈ ಒಂದು ಜಾಗದಲ್ಲಿ. ಸೊ ಹಾಗಾಗಿ ಮಲೆನಾಡಿನಲ್ಲಿ ಈಗ ಆಮ್ಲೀಯ ಮಣ್ಣು ಅಥವಾ ಹುಳಿಯ ಮಣ್ಣು ಯಾವ ರೀತಿಯಿಂದ ನಾವು ಇದನ್ನ ನಿರ್ವಹಣೆ ಮಾಡಬೇಕು, ಇದರ ಉಪಚಾರ ಹೆಂಗ್ ಮಾಡಬೇಕು ಏನಂತಂತ ಇವತ್ತು ನಮ್ಗೆ ಇವರು ನಮ್ಮ ಜೊತೆ ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ ಮೇಡಮ್, ಈಗ ರೈತರ ಭಾಷೆಯಲ್ಲಿ ಹೇಳುವುದಾದರೆ ವೈಜ್ಞಾನಿಕವಾಗಿ ತಾವು ಒಂದು ಸ್ಪರ್ಶ ಕೊಟ್ಬಿಟ್ಟು ಆಮ್ಲೀಯ ಮಣ್ಣು ಅಂತಂದ್ರೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಾ? ಸರ್, ಆಮ್ಲೀಯ ಮಣ್ಣು ಅಂದ್ರೆ ಹುಳಿ ಮಣ್ಣು ಸರ್. ಹುಳಿ ಮಣ್ಣು ಎಲ್ಲಿ ಜಾಸ್ತಿ ಇರತ್ತಂದ್ರೆ ಎಲ್ಲಿ ಜಾಸ್ತಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಯಾವ್ಯಾವ ಅಂದ್ರೆ ಅತಿ ಹೆಚ್ಚು ಮಳೆ ಎಲ್ಲಿರತ್ತೆ ಸರ್? ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ್ ಮತ್ತು ಕರಾವಳಿ ಪ್ರದೇಶಗಳಲ್ಲಿ. ಯಾಕಂದ್ರೆ ಅಲ್ಲಿ ತುಂಬಾ ಯಥೇಚ್ಛವಾಗಿ ಮಳೆ ಬರುತ್ತಿರುತ್ತೆ. ಆ ಮಳೆ ಬೀಳುವುದರಿಂದ ಅಲ್ಲಿ ಇರುವ ಪೋಷಕಾಂಶಗಳು ಮಳೆ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿರುತ್ತೆ. ಕೊಚ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಪೋಷಕಾಂಶಗಳನ್ನು ಕೊರತೆ ಆಗಿರುತ್ತೆ. ಅಲ್ಲಿ ಮಣ್ಣು ಹುಳಿ ಆಗಿರುತ್ತೆ. ಮಣ್ಣು ಹುಳಿ ಹೇಗಾಗಿರುತ್ತೆ ಅಂದ್ರೆ ಅಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಬಸುವಿಕೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಜಲಜನಕ ಮತ್ತೆ ಅಲ್ಯೂಮಿನಿಯಂಗಳು ಆಕ್ರಮಿಸಿಕೊಂಡಿರ್ತವೆ ಸರ್ ಆ ಮಣ್ಣಲ್ಲಿ. ಆವಾಗ ಜಾಸ್ತಿ ಹುಳಿ ಮಣ್ಣು ಆಗಿರುತ್ತೆ. ಈಗ ಈ ಹುಳಿ ಮಣ್ಣಿನ ಒಂದು ಪ್ರಮುಖ ಕಾರಣಕ್ಕೆ ಬಂದ್ರೆ ಏನೇನು ಕಾರಣ ಇದೆ ಅಂತ ಹೇಳ್ತೀರಾ? ಏನ್ ಕಾರಣದಿಂದ ಈ ಹುಳಿ ಮಣ್ಣು ಆಗಬಹುದು ಅಂತ ಹೇಳ್ತೀರಾ? ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ ಅವೆಲ್ಲ ಅತಿ ಹೆಚ್ಚಾಗಿ ಮಳೆ ಬೀರೋದ್ರಿಂದ ಬಸುವಿಕೆ ಆಗ್ಬಿಟ್ಟಿರುತ್ತೆ. ಬಸುವಿಕೆ ಆಗಿರೋದ್ರಿಂದ ಆ ಜಾಗದಲ್ಲಿ ಜಲಜನಕ ಮತ್ತು ಆಮ್ಲಿಯಂಗಳು ಆಕ್ರಮಿಸಿಕೊಂಡು ಅಲ್ಲಿ ಹುಳಿ ಮಣ್ಣು ಆಗಿರುತ್ತೆ. ಮತ್ತು ಮಣ್ಣಿನ ಹುಟ್ಟಿಗೆ ಕಾರಣವಾದ ತಾಯಿ ಬಂಡೆಗಳು ಸರ್, ಸಿಲಿಕಾನ್ ಯುಕ್ತ ಗ್ರಾನೈಟ್ ಆಗಿರ್ಬೋದು, ಡೋರೈಟ್ ಆಗಿರ್ಬೋದು ಮತ್ತು ಮುಂತಾದ ಬೇರೆ ಕಾರಣಗಳು ಇರ್ತವೆ. ಅವೆಲ್ಲ ಹುಳಿ ಮಣ್ಣಾಗ ಕಾರಣ. ಮತ್ತೆ ಇನ್ನೂ ಮೇನ್ ಕಾರಣಗಳಂದ್ರೆ ನಾವು ಯೂಸ್ ಮಾಡುವಂತ ಈಗ ರಾಸಾಯನಿಕ ಗೊಬ್ಬರಗಳು, ಅಲ್ಯೂಮಿನಿಯಂ ಸಲ್ಫೇಟು, ಅಲ್ಯೂಮಿನಿಯಂ ಕ್ಲೋರೈಡು, ಯೂರಿಯಾ ಯುಕ್ತ ಗಂಧಕ, ಶಿಲೀಂಧ್ರ ನಾಶಕಗಳು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಅದರಿಂದ ಹುಳಿ ಮಣ್ಣು ಹೆಚ್ಚಾಗ್ತಾ ಇದೆ, ಮಣ್ಣು ಬರುಡಾಗ್ತಾ ಇದೆ. ಆಮ್ಲೀಯ ಮಣ್ಣಿನ ಒಂದು ಸುಧಾರಣೆ ಮಾಡ್ಬೇಕಂದ್ರೆ ಅಂದ್ರೆ ನಾವು ಯಾವ ರೀತಿಯಿಂದ ಅದಕ್ಕೆ ಉಪಚಾರ ಮಾಡ್ಬೇಕಂತ ಹೇಳ್ತೀರಾ ಸುಧಾರಣೆ ಆಗ್ಬೇಕಂದ್ರೆ? ಸರ್, ಈಗ ಫಸ್ಟ್ ನಾವು ಹುಳಿ ಮಣ್ಣು ಹೇಗೆ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಹುಳಿ ಮಣ್ಣು ಮಳೆ ಜಾಸ್ತಿ ಬೀಳುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಚ್ಕೊಂಡು ಹೋಗಿರುತ್ತವೆ, ಪೋಷಕಾಂಶಗಳನ್ನೆಲ್ಲ ಕೊಚ್ಕೊಂಡು ಹೋಗಿ ಅಲ್ಲಿ ಹುಳಿ ಮಣ್ಣಾಗ್ತದೆ. ಅವು ಹೇಗೆ ಸುಧಾರಣೆ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು ಸರ್. ಪರೀಕ್ಷೆ ಮಾಡಿಸಿ ಮಣ್ಣಿನ ರಸಸಾರ ಎಷ್ಟಿದೆ ಅಂತ ತಿಳ್ಕೋಬೇಕು. ಮಣ್ಣಿನ ರಸಸಾರದ ಮೇಲೆ ನಾವು ಮಣ್ಣನ್ನು ಸುಧಾರಣೆ ಮಾಡಬಹುದು. ಅಂದ್ರೆ ನಾವು ಎಷ್ಟು ಕೃಷಿ ಸುಣ್ಣ ಹಾಕಬೇಕು ಅಂತ ನಾವು ನಿರ್ಧರಿಸಬಹುದು. ಫಸ್ಟ್ ಅದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮಣ್ಣಿನ ರಸಸಾರವನ್ನು ನೋಡ್ತೀವಿ. ಮಣ್ಣಿನ ರಸಸಾರ ಯಾಕೆ ನೋಡ್ತೀವಿ ಅಂದ್ರೆ ಪ್ರಯೋಗಶಾಲೆಯಲ್ಲಿ ನಿರ್ದಿಷ್ಟ ಪ್ರಮಾಣದ ಮಣ್ಣನ್ನು ನೀರಿನಲ್ಲಿ ಕರಗಿಸಿ ಪಿಹೆಚ್ ಮೀಟರ್ ಅಲ್ಲಿ ಟೆಸ್ಟ್ ಮಾಡ್ತೀವಿ ಸರ್. ಟೆಸ್ಟ್ ಮಾಡಿದಾಗ ಆ ಮಣ್ಣಲ್ಲಿ ಎಷ್ಟು ಮಣ್ಣಿನ ರಸಸಾರ ಇದೆ, ಮಣ್ಣಿನ ರಸಸಾರ 6.33 ಕಡಿಮೆ ಇದೆನಾ ಅಥವಾ ಜಾಸ್ತಿ ಇದೆನಾ ಅಂತ ತಿಳ್ಕೊಂತೀವಿ. ಅತೀ ಹುಳಿ ಇದೆನಾ ಅಥವಾ ಮೀಡಿಯಂ ಇದೆನಾ, ಅಥವಾ ಓಕೆನಾ ಅಂತ ತಿಳ್ಕೋಬೇಕು. ಅದ್ರ ಮೇಲೆ ನಾವು ಕೃಷಿ ಸುಣ್ಣ ಎಷ್ಟು ಹಾಕ್ಬೇಕು, ಕೃಷಿ ಸುಣ್ಣ ಹಾಕ್ಬೇಕು, ಡೋಲಮೈಟ್, ಇನ್ನು ಬೇರೆ ಬೇರೆ ಅಮೆಂಡ್ಮೆಂಟ್ಸ್ ಅಂತಿದೆ, ಅದನ್ನ ನಾವು ಮಣ್ಣಿನ ರಸಸಾರ ಮೇಲೆ ಎಷ್ಟು ಕ್ವಾಂಟಿಟಿ, ಎಷ್ಟು ಕ್ವಿಂಟಲ್ ಸುಣ್ಣ ಹಾಕ್ಬೇಕು ಅಂತ ನಿರ್ಧರಿಸ್ತೀವಿ. ಮತ್ತೆ ಅದ್ರ ಜೊತೆಗೆ ನಾವು ಇದನ್ನ ಬಳಸ್ಬೇಕು ಸರ್, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ಇವೆಲ್ಲ ಬರೀ ಅಮೆಂಡ್ಮೆಂಟ್ಸ್ ಹಾಕೋದ್ರಿಂದ ಒಂದೇ ಮುಹುಳಿ ಮಣ್ಣು ನಾವು ಸುಧಾರಣೆ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಬೆಳೆಸಬೇಕಾಗತ್ತೆ. ಈಗ ಸುಣ್ಣ ಅಂತ ಹೇಳ್ತೀರಿ, ಸುಣ್ಣದಲ್ಲಿ ವಿವಿಧ ತಳಿ ಒಂಥರ ವಿವಿಧ ಇದು ಇದಾವೆ ಮೇಡಮ್. ಸುಣ್ಣದಲ್ಲಿ ಹರಳು ಸುಣ್ಣ ಅಂತೀವಿ, ಸುಟ್ಟದ ಸುಣ್ಣ ಅಂತ ಹೇಳ್ತೀವಿ, ಬೇರೆ ಬೇರೆ ಇದಾವೆ. ಇದು ಒಂದು ಪ್ರಮಾಣಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೃಷಿ ಸುಣ್ಣ ಅಂತ ಒಂದಿದೆ, ಕ್ಷಾರ ಸುಣ್ಣ ಅಂತ ಇದೆ, ಮತ್ತೆ ಡೋಲಾಮೈಟ್ ಸುಣ್ಣ ಅಂತ ಇದೆ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇದಾವೆ. ಅವು ನಾವು ಯಾವ ಸುಣ್ಣ ಹಾಕ್ತಿವಿ ಅನ್ನೋದ್ರ ಮೇಲೆ ನಾವ್ ಎಷ್ಟು ಕ್ವಾಂಟಿಟಿ ಹಾಕ್ಬೇಕಂತ ಗೊತ್ತಾಗತ್ತೆ. ನಾವು ಕೃಷಿ ಸುಣ್ಣ ಆದ್ರೆ ಅಂದ್ರೆ ನಾವು ಕೃಷಿ ಸುಣ್ಣ ಹಾಕ್ಬೇಕಂದ್ರೂ ಫಸ್ಟ್ ಮಣ್ಣು ಟೆಸ್ಟ್ ಮಾಡ್ಬೇಕು. ಮಣ್ಣಿನ ರಸಸಾರದ ಮೇಲೆ ಮಣ್ಣಿನ ರಸಸಾರ 5 ಇದೇನಾ ಅಥವಾ 4 ಇದೇನಾ, 6.5 ಇದೇನಾ, ಬೇಸ್ಡ್ ಆನ್ ಸಾಯಿಲ್ ಪಿಹೆಚ್ ಮೇಲೆ ನಾವು ಕೃಷಿ ಸುಣ್ಣ ರೆಕಮೆಂಡ್ ಮಾಡ್ತೀವಿ. ಎಷ್ಟು ಕ್ವಿಂಟಲ್, ಈಗ ಮಣ್ಣಿನ ರಸಸಾರ ಬಹಳ ಕಡಿಮೆ ಇದೆ ಅಂದ್ರೆ ನಾವು ಕೃಷಿ ಸುಣ್ಣ ಜಾಸ್ತಿ ಮಾಡ್ತೀವಿ. ಈಗ ಮಣ್ಣಿನ ರಸಸಾರ ಕೆಲವು ಕಡೆ ಜಾಸ್ತಿನೇ ಇರುತ್ತೆ, ಈಗ 5.5 ಇರುತ್ತೆ, 5.6 ಇರುತ್ತೆ, ಒಂದ್ ಕಡೆ 6 ಇರುತ್ತೆ, ಆವಾಗ ಕೃಷಿ ಸುಣ್ಣ ಸ್ವಲ್ಪ ಕಡಿಮೆ ರೆಕಮೆಂಡ್ ಮಾಡ್ತೀವಿ. ಒಂದೊಂದ್ ಕಡೆ ಜಾಸ್ತಿ ಹುಳು ಮಣ್ಣೆ ಇರುತ್ತೆ, ಅಲ್ಲಿ ನಾವು ಕೃಷಿ ಸುಣ್ಣ ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ಅಣ್ಣನ ಮಣ್ಣಿನ ರಸಸಾರದ ಮೇಲೆ ನಾವು ಕೃಷಿ ಸುಣ್ಣ ರೆಕಮೆಂಡ್ ಮಾಡ್ತೀವಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ರೆಕಮೆಂಡ್ ಮಾಡ್ತೇವೆ. ಈಗ ಸುಣ್ಣ ಬಳಸುವ ವಿಧಾನಕ್ಕೆ ಬಂದ್ರೆ ಮತ್ತೆ ಬಳಕೆಯ ಸಮಯ ಪ್ರಮಾಣ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ನಾವು ಕೃಷಿ ಸುಣ್ಣ ಹೇಗೆ ಬಳಸಬೇಕು ಅಂದ್ರೆ, ಕೃಷಿ ಸುಣ್ಣ ಸುಮ್ನೆ ಮೇಲೆ ಯಥೇಚ್ಛವಾಗಿ ಹಿಂಗೆ ಪಟ್ಟದ ಮೇಲೆ ಚೆಲ್ತಾರೆ ಸರ್, ಕೆಲವು ಜನ ಎಲ್ಲ ಸುಮ್ನೆ ಪಟ್ಟದ ಮೇಲೆ ಎಲ್ಲ ಇಡೀ ತೋಟದಲ್ಲಿ ಹಾಕೋದ್ರಿಂದ ಅದು ವೇಸ್ಟ್ ಏನು ಬುಡಕ್ ಹಾಕೋದ್ರಿಂದ ಜಾಸ್ತಿ ಪ್ರಮಾಣ ಹಾಕಿದ್ರೆ ಮಣ್ಣು ಒಳ್ಳೇದಾಗತ್ತೆ, ಮಣ್ಣು ತಟಸ್ಥಿತಿಗೆ ಬರುತ್ತೆ ಅಂತ ಅನ್ಕೋತೀವಿ. ನಾವು ಯೂಶಲಿ ಬುಡಕ್ ಸುತ್ತ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ತೋಟ ಸುತ್ತನೂ ಹಾಕಿದ್ರು ಒಳ್ಳೇದೇ, ಯಾಕಂದ್ರೆ ಎಲ್ಲಾ ಕಡೆ ನಮ್ಮ ತೋಟದಲ್ಲಿ ಎಲ್ಲಾ ಕಡೆ ಮಣ್ಣನ್ನು ಹುಳಿ ಮಣ್ಣನ್ನ ನಾವು ನಿವಾರಿಸಬಹುದು ಅಂತ ಹೇಳ್ತೀವಿ. ಗಿಡ ಸುತ್ತ ಹಾಕೋದ್ರಿಂದ ಒಳ್ಳೇದು ಅಂತ ಹೇಳ್ತೀವಿ. ಮಣ್ಣಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಹಾಕೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀವಿ. ಮತ್ತೆ ಈ ಸುಣ್ಣ ಹೇಗೆ ಹಾಕ್ಬೇಕಂದ್ರೆ, ಈಗ ಗೊಬ್ಬರ ಹಾಕ್ಬೇಕು, ನಾವು ಬೇಸಾಯ ಮಾಡ್ತೀವಿ, ಬೇಸಾಯ ಮಾಡೋಕೆ 20 ದಿನಗಳಾಗಿನ ಮೊದಲೇ ಸರ್ ಕೃಷಿ ಸುಣ್ಣ ಹಾಕ್ಬೇಕು. ಕೃಷಿ ಸುಣ್ಣ ಹಾಕಿ 20 ದಿನ ಬಿಟ್ಟು ಆಮೇಲೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಒಳ್ಳೇದು. ಯಾಕೆ ಅಂದ್ರೆ ಈಗ ನಾವು ಇಲ್ಲೆಲ್ಲ ಹುಳಿ ಮಣ್ಣು ಇರುತ್ತೆ, ಹುಳಿ ಮಣ್ಣಿಗೆ ನಾವು ಕೃಷಿ ಸುಣ್ಣ ಕೊಡೋದ್ರಿಂದ ಒಂದ್ ಸ್ವಲ್ಪ ಪಿ ಎಚ್ ಅಂದ್ರೆ ಮಣ್ಣಿನ ರಸಸಾರ ಹೆಚ್ಚಾಗತ್ತೆ. ಮಣ್ಣಿನ ರಸಸಾರ ಹೆಚ್ಚಾದಾಗ ಏನಾಗತ್ತೆ ಅಂದ್ರೆ ನಾವು ಕೊಡುವಂತ ರಾಸಾಯನಿಕ ಗೊಬ್ಬರಗಳು ಗಿಡಗಳಿಗೆ ಸಿಗುವಂತ ರೂಪದಲ್ಲಿ ಇರುತ್ತೆ. ಇಲ್ಲಾಂದ್ರೆ ಹುಳಿ ಮಣ್ಣಿಗೆ ಹಾಕ್ಬಿಟ್ರೆ ಏನಾಗತ್ತೆ ನೋಡ್ರಿ, ಈಗ ರಂಜಕ ಅನ್ಕೊಳ್ರಿ, ರಂಜಕ ಕೊಡ್ತೀವಿ ಹುಳಿ ಮಣ್ಣಿಗೆ, ರಂಜಕ ಕೊಟ್ರೆ ಏನಾಗತ್ತೆ ಅಂದ್ರೆ ಹುಳಿ ಮಣ್ಣಲ್ಲಿ ಆಲ್ರೆಡಿ ಐರನ್ ಅಲ್ಯೂಮಿನಿಯಂ ಇರುತ್ತೆ. ಈಗ ನಾವು ರಂಜಕ ಕೊಟ್ರೆ ಅಲ್ಯೂಮಿನಿಯಂ ರಂಜಕ ಹೋಗಿ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ, ಅಲ್ಲಿಂದ್ರೆ ಐರನ್ ಫಾಸ್ಫೇಟ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ. ಫಿಕ್ಸ್ ಆದಾಗ ನಮಗೆ ಅಲ್ಲಿ ಗಿಡಗಳಿಗೆ ಸಿಗೋದಿಲ್ಲ, ಗಿಡಗಳಿಗೆ ಸಿಗದೇ ಇದ್ರೆ ನಾವು ಕೊಡೋದು ವೇಸ್ಟ್ ಆಗತ್ತೆ. ಅದಕ್ಕೆ ನಾವು 20 ದಿನಕ್ಕೆ ಮೊದಲೇ ಕೊಟ್ರೆ ಅವಾಗ ಮಣ್ಣು ನ್ಯೂಟ್ರಲ್ ಕಂಡೀಷನ್ ಅಂದ್ರೆ ತಟಾಸ್ಥ ಸ್ಥಿತಿಗೆ ಬರುತ್ತೆ. ತಟಾಸ್ಥ ಸ್ಥಿತಿಗೆ ಬಂದಾಗ ಏನಂದ್ರೆ ನಾವು ಕೊಡುವಂತ ಗೊಬ್ಬರ ಗಿಡಗಳಿಗೆ ಸಿಗುವಂತ ಪ್ರಮಾಣದಲ್ಲಿ ರೂಪದಲ್ಲಿ ಇರುತ್ತೆ ಅಂತ. ಈ ಒಂದು ಭಾಗದಲ್ಲಿ, ತೀರ್ಥಹಳ್ಳಿ ಭಾಗದಲ್ಲಿ ಅಥವಾ ನಿಮ್ಮ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಒಂದು ಜಿಲ್ಲೆಗಳಾಗ್ಲಿ ಅಥವಾ ಪ್ರದೇಶಗಳಲ್ಲಿ ಹುಳಿ ಮಣ್ಣಿಗೆ ತುತ್ತಾದ ಎಷ್ಟು ಹೆಕ್ಟೇರು ಜಮೀನು ಅಂತ ಏನಾದರೂ ತಾವು ಸಮೀಕ್ಷೆ ಮಾಡೋ ಮೂಲಕ ಅಥವಾ ಇದರ ಒಂದು ಬಗ್ಗೆ ಏನ್ ಹೇಳ್ತೀರಾ? ಸರ್, ಇಲ್ಲಿ ನಮಗೆ ಸಾಯಿಲ್ ಟೆಸ್ಟ್ ಫಸ್ಟ್ ರೈತರು ಮಣ್ಣು ತಂದ್ಕೊಡ್ತಾರೆ ಸರ್. ರೈತರು ಮಣ್ಣು ತಂದ್ಕೊಟ್ಮೇಲೆ ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಅದ್ರದ್ದು ಈಗ ಎಲ್ಲಾರ್ದು ಮಣ್ಣಿನ ರಸಸಾರ ಒಂದೇ ರೀತಿ ಇರಲ್ಲ ಸರ್. ಕೆಲವ್ರದ್ದು ತುಂಬಾನೇ ಹುಳಿ ಇರುತ್ತೆ, ಕೆಲವ್ರದ್ದು ಓಕೆ ಒಂದ್ ರೀತಿ 5.1 ಇರುತ್ತೆ, 5.3 ಇರುತ್ತೆ, ಹಂಗೆ ಡಿಪೆಂಡ್ಸ್ ಆನ್ ಅದು ಮಣ್ಣು ಯಾವ ರೀತಿ ಹುಳಿ ಆಗಿದೆ ಅಂತ. ಈಗ ಅದ್ರ ಮೇಲೆ ನಾವು ಕೃಷಿ ಸುಣ್ಣ ರೆಕಮೆಂಡ್ ಮಾಡ್ತೀವಿ ಸರ್. ಮತ್ತೆ ಕೃಷಿ ಸುಣ್ಣ ಜೊತೆಗೆ ನಾವು ಇಲ್ಲಿ ಗೊಬ್ಬರನೂ ರೆಕಮೆಂಡ್ ಮಾಡ್ತೀವಿ. ಇಲ್ಲಿ ಮಣ್ಣು ಹುಳಿ ಇರೋದ್ರಿಂದ ರಾಕ್ ಫಾಸ್ಫೇಟ್ ರೆಕಮೆಂಡ್ ಮಾಡ್ತೀವಿ ಸರ್. DAP ರೆಕಮೆಂಡ್ ಮಾಡಲ್ಲ ಇಲ್ಲಿ ಹುಳಿ ಮಣ್ಣಿಗೆ. ಯೂಶಲಿ ರಾಕ್ ಫಾಸ್ಫೇಟ್, ಯಾಕಂದ್ರೆ ರಾಕ್ ಫಾಸ್ಫೇಟ್ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್, ಮತ್ತೆ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ಸ್ ಆಸಿಡ್ ಸಾಯಿಲ್ಸ್ ಗೆ ಅಂತ, ಹುಳಿ ಮಣ್ಣು ಅಂದ್ರೆ ಆಸಿಡ್ ಸಾಯಿಲ್ಸ್ ಗೆ ಹುಳಿ ಮಣ್ಣಿಗೆ ರಾಕ್ ಫಾಸ್ಫೇಟ್ ಸೂಕ್ತ ಅಂತ ನಾವು 1 ಚೀಲ ಯೂರಿಯಾ, 1 ಚೀಲ ರಾಕ್ ಫಾಸ್ಫೇಟ್, 1.5 ಚೀಲ ಪೊಟ್ಯಾಶ್, ಇದರ ಜೊತೆಗೆ ಕೃಷಿ ಸುಣ್ಣ, ಕೊಟ್ಟಿಗೆ ಗೊಬ್ಬರ, ಇದಿಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಬರ್ತಕ್ಕಂತ ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ ಸರ್. ಮತ್ತೆ ಪ್ರತಿಯೊಬ್ಬರಿಗೂ ಹೇಳೋದು, ನೀವು ಫಸ್ಟ್ ಕೃಷಿ ಸುಣ್ಣ ಫಸ್ಟ್ ಒಂದ್ 20 ದಿನಗಳ ಮೊದಲೇ, ಒಂದ್ ತಿಂಗಳ ಮೊದಲೇ ಹಾಕಿ ಆಮೇಲೆ ನೀವು ಬೇಸಾಯ ಮಾಡಿ, ಮೊದಲೇ ಬೇಸಾಯ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀವಿ ಸರ್. ಮತ್ತೆ ಸುಮ್ನೆ ನಾನು ಬ್ಲಾಂಕ್ ಆಗಿ ಯಾರಿಗೂ ಸುಣ್ಣ ರೆಕಮೆಂಡ್ ಮಾಡೋದಿಲ್ಲ, ಬೇಸ್ಡ್ ಆನ್ ಅವರು ಸಾಯಿಲ್ ಪಿ ಎಚ್ ಮೇಲೆ ಸುಣ್ಣ ರೆಕಮೆಂಡ್ ಮಾಡ್ತಾ ಇದೀವಿ ನಾವು. ಈಗ ಸುಣ್ಣದಲ್ಲಿ ಕೂಡ ಕೆಲವೊಂದು ಕಳಪೆ ಗುಣಮಟ್ಟದಿರ್ತವೆ, ಅಥವಾ ನಾವು ನಕಲಿ ಅಂತಾನು ಹೇಳ್ಬಹುದು. ಸೊ ಇದು ಹೇಗೆ ನಾವು ಗುರುತಿಸಬಹುದು ಅಂತ ಹೇಳ್ತೀರಾ? ಅಲ್ಲ, ನಮ್ ರೈತರೇನು ದಡ್ರಲ್ಲ, ಸುಮಾರು ಜಾಣರು ಇದಾರೆ ಅವರು. ಅವರ ಮನೆಯ ಮಟ್ಟದಲ್ಲಿ ಅಥವಾ ಅವರ ಒಂದು ಮಟ್ಟದಲ್ಲಿ ಅದನ್ನ ಪರೀಕ್ಷೆ ಮಾಡ್ತಾರೆ. ಆದ್ರೂ ವೈಜ್ಞಾನಿಕವಾಗಿ ಇದು ಯಾವ ರೀತಿಯಿಂದ ತಾವು ಪರೀಕ್ಷೆ ಮಾಡಿ ಇದು ನಕಲಿನೋ ಅಥವಾ ಕಳಪೆ ಗುಣಮಟ್ಟದ ಅಂತ ಹೇಳ್ತೀರಾ? ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡೋದಕ್ಕಾರೆ ಸರ್ ಕಲ್ ಸುಣ್ಣ ಮತ್ತೆ ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಮೂರಿದೆ ಸರ್. ಕಲ್ ಸುಣ್ಣ ಆದ್ರೆ ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡೋದಕ್ಕೆ ಈಗ 2 kg 250 g ಮೈಲ್ ತುತ್ತ ಅಂದ್ರೆ, ಅದಕ್ಕೆ ಕಲ್ ಸುಣ್ಣ ಆದ್ರೆ ಈಕ್ವಲಿ ಅಂತ ಹೇಳ್ತೀವಿ, 2 kg 250 g. ಅದೇ ನಾವು ಬಳಸಕ್ಕಂತ ಸುಣ್ಣ ಯಾವ್ದು ಅಂತ, ನಾವು ಕಲ್ ಸುಣ್ಣ ಬಳಸ್ತಿದೀವ ಇಲ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಬಳಸ್ತಿದೀವ ಇಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಳಸ್ತಿದೀವಿ ಅಂತ ನೋಡ್ಕೋಬೇಕು ಸರ್. ಕ್ಯಾಲ್ಸಿಯಂ ಆಕ್ಸೈಡ್ ಆದ್ರೆ ಬರೀ 950 g ಬಳಸ್ಬಿಟ್ರೇನೆ ನಮ್ಗೆ ಅಲ್ಲಿ ನ್ಯೂಟ್ರಲ್ ಬಂದ್ಬಿಡುತ್ತೆ ಸರ್ ಬೋಡೋ ಮಿಕ್ಸ್ಚರ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ. ಅದೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ರೆ ಮರೇ ನಮ್ಗೆ 650 g ನ್ಯೂಟ್ರಲ್ ಅಂದ್ರೆ ತಟಸ್ಥಿತಿಗೆ ಬಂದ್ಬಿಡುತ್ತೆ ಬೋಡೋ ಮಿಕ್ಸ್ಚರ್ ಪ್ರಿಪೇರ್ ಮಾಡ್ಬೇಕಾದ್ರೆ. ಅದಕ್ಕೆ ನಾವು ಯಾವ ಸುಣ್ಣ ಬಳಸ್ತಿದೀವಿ ಅಂತ ನೋಡ್ಕೊಂಡು ನಾವು ಬೋಡೋ ಮಿಕ್ಸ್ಚರ್ ಪ್ರಿಪೇರ್ ಮಾಡ್ಕೋಬೇಕು ಸರ್. ಅದೇ ನಾವು ನೀವು ಕೇಳಿರಲ್ಲ ಸುಣ್ಣ ಮಾಹಿತಿ ಕಳ್ಪೆನ ಯಾವ್ದು ಅಂತ, ನಾವು ಯಾವ ಸುಣ್ಣ ಬಳಸ್ತೀವಿ ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಕಲ್ ಸುಣ್ಣನ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ, ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೆ. ಕ್ಯಾಲ್ಸಿಯಂ ಆಕ್ಸೈಡ್ ಆದ್ರೆ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗಿಂತ ಕ್ಯಾಲ್ಸಿಯಂ ಆಕ್ಸೈಡ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ. ಕಲ್ ಸುಣ್ಣ ಅಂದ್ರೆ ಈಕ್ವಲಿ ನಾವು ಮೈಲ್ ತುತ್ತ ಎಷ್ಟು ಬಳಸ್ತಿದೀವಿ ಕಲ್ ಸುಣ್ಣ ಅಷ್ಟೇ ಬಳಸ್ತೀವಿ. ಇದ್ರ ಬಗ್ಗೆ ನಮ್ಮ ರೈತರು ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಮೇಡಮ್? ಅಂದ್ರೆ ನಾವು ಈ ನಮ್ಮ ಮಣ್ಣು ಹುಳಿ ಆಗ್ತಾ ಇದೆಯಪ್ಪ, ನಾವು ಸಾವಯವ ಕೃಷಿಗೂ ಹೋಗ್ಬೇಕು, ಜಾಸ್ತಿ ರಾಸಾಯನಿಕ ಉಪಯೋಗಿಸಬಾರ್ದು ಅಂತ ಆ ತರದ ಏನಾದ್ರೂ ಅವರಲ್ಲಿ ಅರಿವು ಮೂಡಿದೆಯಾ, ಅಥವಾ ಇಲ್ಲ ಏನೋ ಏನಾಗಲ್ಲ ಬಿಡು ಹಾಕೊಂಡು ಹೋಗ್ತಾ ಇರೋದು ಅತ್ಲ ಅಂತ ಆತರ ಹೇಳ್ತಾರೆ ಏನ್ ಮೇಡಮ್? ರೈತರು ಕೆಲವು ಜನ ಕೇಳ್ತಾರೆ ಸರ್, ಕೇಳ್ಬಿಟ್ಟು ಹೌದು ಹುಳಿ ಮಣ್ಣಾಗಿದೆ, ಮಣ್ಣು ಬರ್ಡ್ ಆಗ್ತಾ ಇದೆ, ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಮಣ್ಣು ಹಾಳಾಗತ್ತೆ, ಸಾಯಿಲ್ ಫರ್ಟಿಲಿ ಮಣ್ಣಿನ ಫಲವತ್ತತೆ ಕಳ್ಕೋತಾ ಇದೆ, ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋಣ, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಜೊತೆ ಕೊಟ್ಟಿಗೆ ಗೊಬ್ಬರನು ಯೂಸ್ ಮಾಡೋಣ ಅಂತ ಕೆಲವು ಜನ ರೈತರು ಹಂಗೂ ಇದಾರೆ ಸರ್. ಕೆಲವು ಜನ ಇಲ್ಲಿ ಮಲ್ನಾಡು ಪ್ರದೇಶದಲ್ಲಿ ಏನಂದ್ರೆ ಕೊಟ್ಟಿಗೆ ಗೊಬ್ಬರ ಸಗಣಿ ಸಿಗೋದು ಪ್ರಾಬ್ಲಮ್, ಅದರಿಂದ ಅವರು ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಹಾಕೋದು ಒಂದ್ ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ಈ ಕಡೆ ಹಸು ಸಾಕೋದು ಕಡಿಮೆ, ಯಾಕಂದ್ರೆ ಮನೆಯಲ್ಲಿ ಜನ ಇರಲ್ಲ ಕೆಲಸ ಮಾಡೋದಕ್ಕೆ, ಈಗ ಹಸು ಕಟ್ಕೊಂಡ್ರೆ ಕೆಲಸ ಇರುತ್ತೆ, ಹಂಗಾಗಿ ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತಗೋಬೇಕು, ಹೊರಗಡೆಯಿಂದ ತಗೊಳಕ್ಕೆ ರೇಟು. ಕೆಲವು ಜನ ಮನೆಯಲ್ಲೇ ಮಾಡ್ತಿರೋರು ಮಾಡ್ತಾ ಇದಾರೆ, ಕೆಲವು ಜನ ಹೊರಗಡೆಯಿಂದ ತರಿಸಿ ಹಾಕೋರು ಹಾಕ್ತಿದಾರೆ ಸರ್. ಬರೀ ಕೊಟ್ಟಿಗೆ ಅಂದ್ರೆ ರಾಸಾಯನಿಕ ಸ್ವೀಕಾರ ಮಾಡೋರು ಇದಾರೆ, ಸಾವಯವ ಸ್ವೀಕಾರ ಮಾಡೋರು ಇದಾರೆ, ಇಬ್ಬರೂ ಬರ್ತಾರೆ ನಮ್ಮ ಹತ್ರ. ಯಾಕಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರಿಗೂ ಕೂಡ ಅರಿವು ಬಂದಿದೆ, ಆಸ್ಪತ್ರೆ ಹಾಕೋ ಬದಲಿಗೆ ನಾವು ಸಾವಯವ ಪದಾರ್ಥಗಳನ್ನ ಬೆಳೆಸ್ಕೊಂಡು ಊಟ ಮಾಡಿದ್ರೆ ನಮಗೆ ಯಾವುದು ರೋಗದ ಒಂದು ಪ್ರಮಾಣ ಕಡಿಮೆ ಬರ್ತದೆ, ನಾವು ಕೂಡ ಆರೋಗ್ಯವಂತವಾಗಿ ಮುಂದಿನ ಪೀಳಿಗೆಯು ಕೂಡ ಆರೋಗ್ಯವಂತವಾಗಿ ಇರೋಕೆ ನಾವು ಬಿಡಬಹುದು ಅಂತ ಅರಿವು ಬಂದಿದೆ. ಈ ನಿಟ್ಟಿನಲ್ಲಿ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ. ಒಳ್ಳೆಯದು ಡಾಕ್ಟರ್ ಸರಸ್ವತಿಯವರೇ, ಇದುವರೆಗೆ ತಾವು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಮಲೆನಾಡಿನ ಒಂದು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂತ ಒಂದು ಪ್ರದೇಶದಲ್ಲಿ ಆಮ್ಲೀಯ ಮಣ್ಣು ಅಂದ್ರೆ ಹುಳಿ ಮಣ್ಣು ಮತ್ತು ಅದರ ಒಂದು ನಿರ್ವಹಣೆ ಕುರಿತು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ದೂರವಾಣಿ ಸಂಖ್ಯೆ ಕೊಡಿ, ತಮ್ಮನ್ನು ಸಂಪರ್ಕಿಸಿ ಮಾಹಿತಿ ಪಡೆಯುವುದಾದರೆ. 7204411647. ಧನ್ಯವಾದ. ಮಲೆನಾಡಿನಲ್ಲಿ ಆಮ್ಲೀಯ ಮಣ್ಣು ನಿರ್ವಹಣೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿಯಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ಸಂಗಡಿಗರಿಂದ ಭರ್ಜನೆ ಪದ. ಭಜನೆ ಬ್ರಹ್ಮಾನಂದ ರಸವ ಬಾಡ ಭಜನೆ ಬ್ರಹ್ಮಾನಂದ ಅದರಿಂದ ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ಸಂಗಡಿಯಿಂದ ಭಜನೆ ಪದ ಕೇಳಿದ್ರಿ. ಈಗ ಕೇಳಿ ಪರಿಸರ ಗೀತೆ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಾನಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಾನಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಾನಾಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತೆ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತೆ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಮಲ್ಲಿಗೆ ಒಂದು ಮೋಹದ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಬದುಕುತೈತಿ ಇಪ್ಪತ್ತು ವರ್ಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ ಬಡ ಬೆಳೆಗಾರನ ಕೋಣು ಮುರಿಯುತೈತೆ ಬಡ ಬೆಳೆಗಾರನ ಕೋಣು ಮುರಿಯುತೈತೆ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ